ಒಂದು ಒಳ್ಳೆ ಗಾಳಿ ಅದೆಲ್ಲ ತಗೊಳ್ಳೋದು? 3 ಗೋಡೆ ಮಾತ್ರ ಹಾಕಿರೋದು ಇಷ್ಟ. 3 ಗೋಡೆ ಹಾಕಿದಿರಾ? ಏನ್ ಗಾಳಿ ಐತೆ, ಏನ್ ಬೆಳಕೈತೆ, ಐತೆ ಫ್ಯಾನ್ ಹಾಕಿದೀವಿ ಸೊಳ್ಳೆಗೆ, ಎಲ್ಲ ಅನುಕೂಲತೆ ಐತೆ. ಓ, ಫ್ಯಾನ್ ಆನ್ ಮಾಡಿ ಬಿಟ್ಟಿರ್ತೀರಾ? ಹಸುಗೇನು ಸೊಳ್ಳೆ ಕಚ್ಚೋದಿಲ್ಲ. ಮೈ ಎಲ್ಲ ಮೈ ತೊಳೆದ್ಮೇಲೆ ಫ್ಯಾನ್ ಆನ್ ಮಾಡ್ತೀವಿ. ಮೇವ್ ಹೊಡೆದ್ ಮುಗಿತ್ತೆ. ಫ್ಯಾನ್ ಆಫ್ ಮಾಡಿದ್ರೆ ಇವ್ರು ನಮ್ಮ ಮನೆಯವ್ರು ಬರ್ತಾರೆ ಮೇವ್ ಹಾಕೋಕೆ. ಮೇವ್ ಹೊಡಿದ್ ನನ್ನ ಜವಾಬ್ದಾರಿ, ಅದ್ ವಹಿಸ್ಕೊಬಿಟ್ಟಿದೀವಿ ಅವಾಗಿಂದ. ಮೇವ್ ಕತ್ತರಿಸೋ ಯಂತ್ರ ಇಟ್ಕೊಂಡಿದ್ದೀರಾ? ಯಂತ್ರ ಕೊಟ್ರೆ ಅದು ಮೇವ್ ಹೊಡಿಯುತ್ತೆ. ಎಲ್ಲ ಒಂದಕ್ಕೆ ಗುಡ್ಡ ಬಿದ್ದಿರುತ್ತೆ ಗೊತ್ತು ನನಗೆ. ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಪಿಂಡಿ ಅವ್ರೊಂದು ಪಿಂಡಿ ಕಟ್ಟಿರ್ತಾರೆ, ಅದರಲ್ಲಿ 8 ಪಿಂಡಿ ಹೊಡಿಬೇಕು ಮಿಕ್ಸೆಟ್. ಅದು ಅಷ್ಟಸುಗಾಯ್ತದೆ. ಒಂದು ಒಂದು 20 ಲೀಟ್ರ್ ಬೋಸಿ ಅನ್ಸುತ್ತೆ, ಅದು 20-25 ಲೀಟ್ರ್ ಹಿಡಿಬೋದು. ಅದ್ರ ತುಂಬ ಹಸುಗೆ ಜೋರಾಗಿ ಕೆಮ್ಕಿ ಮೇವ್ ಹಾಕ್ತಾರೆ. ಅಂದ್ರೆ ಎಲ್ಲ ಚರಣಿ ಮಾಡ್ಕೊಂಡಿದ್ದೀರಾ? ಮೇವ್ನ ತುಂಬತೀರಾ? ಫುಲ್ ಚೆಣ್ಣಿ ತುಂಬಲ್ಲ, ಮುಂದಕ್ಕೆ ತಕೋಗಿ ಹಾಕಿದ್ರೆ ಒಂದೊಂದು ಬೋಸಿ ಮೇವ ಮೇಯ್ತ. ಯಾವುದು ಮೇಯಲ್ಲ ಇದು ಅಂತ ನಮಗೆ ಗೊತ್ತಾಯ್ತದಲ್ಲ, ಅದ್ರ ಮೇವ್ ಇನ್ನೊಂದು ಸ್ವಲ್ಪ ಮುಂದಕ್ಕೆ ತಳ್ಳಿದ್ರೆ ಮೇಯ್ತಿ ಇರುತ್ತಲ್ಲ ಸಹ, ಅದು ಮೇಯ್ಕೋತದೆ. ಮತ್ತೆ ನೀರಿಗೆ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ನೀರಿಗೆ ಬೋಸಿಗೆ ಈಗ ತಿಂಡಿ ಮಡಗ್ಬಿಟ್ಟು ಬೋರ್ವೆಲ್ ಹೊಡ್ಸಿದ್ದೇವಲ್ಲ, ಪೈಪ್ ಪುಟ್ಕ ಬಂದ್ರೆ ನೀರು ಕುಡಿತವೆ. ನಾವು ಹೇಳ್ತಾರ ನೀರು ಕುಡಿಸ್ತೀವಿ. ಈಗೆಲ್ಲಾರ ನಾವು ಹೊರಗಡೆ ಹೋಗ್ಬೇಕು, ಗಂಡ ಹೆಂಡ್ತಿರು ನಮ್ಮ ಮಗನ್ನು ಕರ್ಕೊ ಹೋಗ್ಬೇಕು ಜೊತೆಲಿ ಅಂದ್ರೆ, ಫಸ್ಟ್ ತಿಂಡಿ ಕೊಟ್ಬಿಟ್ಟು ಚೆಣ್ಣಿಗೆ ನೀರು ತುಂಬಿಡ್ತೀವಿ. ನಾವು ಬರೋ ತನಕನು ನೀರು ಕುಡಿತಾ ಇರ್ತೇವೆ. ನಾವು ಹೋಗೋ ತನಕ ಒಂದು 4 ಗಂಟೆಗೆಲ್ಲ ರೀಚ್ ಆಯ್ತೀವಿ. ನಮ್ಮ ಎಲ್ಲೇ ಹೋಗಿದ್ರು 4 ಗಂಟೆಗೆ ರೀಚ್ ಆಯ್ತೀವಿ ಅಲ್ಲಿ. ಅಲ್ಲಿಂದ ಹೋಗಿ ನಾವು ಮೇವ್ ಹೊಡ್ಕೋತಾ ಇರ್ತೀನಿ. ಇವರು ಮಾಮೂಲಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ, ಕೊಟ್ಕ ತೊಳೆದು ತೊಪ್ಪ ತುಂಬ ಹಚ್ಚಕ ಹಾಕೋದು ಇದು ಮಾಡ್ತಾ ಇರ್ತಾರೆ. ಅವ್ರು ಅಷ್ಟು ಕ್ಲೀನ್ ಮಾಡಿದ್ವು ಅಂದರೆ ನನ್ನ ಮೇವ್ ಹೊಡೆದಾಗಿರುತ್ತೆ. ಇವ್ರು ಮೇವ್ ತೆಗ್ದು ಹಾಕ್ಬಿಟ್ಟು ಎಂದಿನಂಗೆ 4 ಸ್ಟಾರ್ಟ್ ಮಾಡ್ತಾರೆ, 5 ಗಂಟೆ ಮಿಷಿನ್ ಹಾಕ್ತಾರೆ, 6:30 ಕ್ಲೋಸ್ ಆಯ್ತು. ಈಗ ಗಂಜಲ ಎಲ್ಲ ಹರ್ಕೊಂಡು ಹೋಗುವಾಗ ಮಾಡಿದ್ದೀರಾ? ಹ್ಞೂ, ಹೊರಗಡೆ ಹೋಯ್ತೈತೆ ನಮ್ದು. ಏನು ಗಾರೆ ಮ್ಯಾಟ್ ಹಾಕಿದ್ ಮ್ಯಾಟ್ ಹಾಕಿದ್ವಿ ಹಸು ಜಾರದೇರೋ ಮ್ಯಾಟ್ ಹಾಕಿದ್ವಿ. ಮ್ಯಾಟ್ನ ತೆಗೆದು ಕ್ಲೀನ್ ಮಾಡ್ಕೋಬೇಕು. ಹಾಕ್ಬೋದು. ಈಗ ಹಬ್ಬ ಬರುತ್ತೆ, ಒಂದು ವರ್ಷದಲ್ಲಿ ಹೇಳ್ತವಿ ಮ್ಯಾಟ್ ತೆಗಿತೀನಿ ಅಷ್ಟೇ. ಅದು ಅವಾಗ ಎಲ್ಲರೂ ಒಂದ್ಸತಿ ಸೇರ್ಕೊತೀವಿ. ಈಗ ಸಿಪ್ಟು ದೊಡ್ಡ ಮಗ ನಾನು ಒಂದ್ಸರಿ, ಚಿಕ್ಕ ಮಗ ನಮ್ಮ ಮನೆಯವ್ರು ಒಂದ್ಸತಿ ಮ್ಯಾಟ್ ಇದು ಮಾಡಬೇಕು ಅಂದಾಗ ಎಲ್ಲರೂ ಸೇರ್ಕೊತೀವಿ. ಬೆಳಿಗ್ಗೆ ಯಾರು ಮೊದಲು ಫಾರ್ಮ್ ಕಡೆ ಹೋಗ? ನನ್ನ ಚಿಕ್ಕ ಮಗ ನಮ್ಮ ಮನೆಯವರು. 3 ಗಂಟೆಗೆ ಹೋಗ್ತಾರೆ, ಕೆಲಸ ಶುರು ಮಾಡ್ತಾರೆ. ಅವ್ರು ಫಸ್ಟ್ ಹೋಗಿ ತೊಪ್ಪೆ ಎಲ್ಲ ತುಂಬಿ ಈಜ್ಕಾಕ್ತಾರೆ. ತೊಪ್ಪೆ ತುಂಬಿಕೊಡ್ತಾರೆ ನನ್ನ ಮಗ, ನಮ್ಮ ಮನೆಯವ್ರು ಈಜ್ಕಾಕ್ತಾರೆ. ಪುನಃ ನೀವು ಬೋಸಿ ಎಲ್ಲ ನಮ್ಮ ಮನೆಯವ್ರು ತಂದು ಮಡಗ್ತಾರೆ, ನೀರು ಕುಡಿಸ್ಕೊ ಬರ್ತಾರೆ ಯಾರು ನನ್ನ ಚಿಕ್ಕ ಮಗ. 4 ಮಿಷಿನ್ ಹಾಕ್ಬಿಟ್ಟು 4 ಕರೆದ್ಬಿಟ್ಟು ಈಜುಕ ಮಡಗ್ಬಿಟ್ಟು 6:30 ಪುನಃ ಮಲ್ಲಿಗೆ ಹೋಗಿ ಬರ್ತಾರೆ ಅವರು. ಹಾಲು ತಗ ಬರ್ತಾರೆ ಕೊಟ್ಟಿಗೆಯಿಂದ. ಆದ್ರೆ ಬೆಳಿಗ್ಗೆನೆ ಹಸುಗೆ ಮೈ ತೊಳೆದ್ರೆ ಒಳ್ಳೇದು ಅಂತ ಹೇಳ್ತಾರಲ್ವಾ? ಒಳ್ಳೇದು, ನಮಗೂ ಒಳ್ಳೇದೆ ಅದಕ್ಕೂ ಒಳ್ಳೇದೆ. ಮತ್ತೆ ನೀವು ಮೈ ತೊಳೆಯೋದು ಯಾವಾಗ? ಈಗ ನಾವು ಹೋಗಿ ತೊಳಿತೀವಲ್ಲ, 6 ಸ್ಟಾರ್ಟ್ ಆಯ್ತಿಲ್ಲ. ಸರಿ, ಇವಾಗ ಒಂದು ಟ್ರಿಪ್ ಹೋಗಿ ಹೋಗಿ ಕೊಟ್ಟಿಗೆ ತೊಳ್ಕೊ ಬಿಡ್ತಾರೆ. ಅವಾಗಲೇ ತೊಪ್ಪೆಗೆಲ್ಲ ನೀರು ಬಿಟ್ಬಿಟ್ಟು ಹಾಲು ಕರೆದ್ಬಿಟ್ಟು ಹಾಲು ತಗ ಮನೆಗೆ ಬರ್ತಾರೆ. ಈ ಚೆಕ್ ಕ್ಯಾನ್ ಮಾಡಿಬಿಟ್ಟು ಆಟೋ ಬರುತ್ತೆ ಕ್ಯಾನ್ ಹಾಲು ತಗೋಕೆ. ಬರ್ಬೇಕಾದ್ರೆ ನಾನು ಅವ್ರ ಕಾಪಿ ಇಟ್ಕೊಟ್ಬಿಟ್ಟು ಏನಾರು ತಿಂಡಿಗೆ ನೈಟ್ ಎಲ್ಲನೇ ಹಚ್ಚಿ ಮಡಿಕೆ ಇರ್ತೀನಿ. ತರಕಾರಿ ಈಗ ಬಾತ್ ಮಾಡ್ಬೇಕಾದ್ರೆ ನೈಟ್ ಈಜಿ ಆಗುವಂಥದ್ದು ಬೆಳಗ್ಗೆ ಉಪ್ಪಿಟ್ಟು ಆ ಥರದ್ದು ಬೇಗ ಆಗಬೇಕು ನನಗೆ. ಆ ಥರದ್ದಕ್ಕೆ ನೈಟೇ ಒಂದು ವ್ಯವಸ್ಥೆ ಮಾಡಿರ್ತೀನಿ. ಬೇಗ ಬೇಗ ಕಾಪಿ ಇಟ್ಟಾಗಲೇ ಬೇಗ ಬೇಗ ಮಾಡಿಬಿಟ್ಟು ನಾನು ಬೇಗ ತಿನ್ನಲ್ಲ. ಮಕ್ಕಳು ಸ್ಕೂಲ್ಗೆ ಹೋಗೋರು ಅವರೇ, ಅವನು ಚಿಕ್ಕವನು ಸ್ಕೂಲ್ಗೆ ಹೋಯ್ತಾನೆ, ದೊಡ್ಡವನೇನು ಹೋಗಲ್ಲ, ಅವನಿಗೆ ಬೇಕಿತ್ತಲ್ಲ. ಹಂಗಾಗಿ ತಿಂಡಿ ಮಾಡಿಟ್ಬಿಟ್ಟು ಅಪ್ಪನ ಕೊಟ್ಬಿಟ್ಟು ಅಪ್ಪನಿಗೆ ಹುಷಾರಿಲ್ವಲ್ಲ ಮಾತ್ರ ಕೊಟ್ಬಿಟ್ಟು ದೊಡ್ಡ ಮಗನ ಕರ್ಕ ಇಲ್ಲಿ ಬರ್ತೀನಿ ಕೊಟ್ಟಿಗೆ ಎತ್ತರಕ್ಕೆ. ಮಾಮೂಲಿ ಕೆಲಸ, ಅವ್ನು ಮೈ ತೊಳಿತಿರ್ತಾನೆ, ಉಣಿಸ್ಕೊಟ್ಟಿರ್ತೀನಿ, ಮೈ ತೊಳಿತಾನೆ, ತೊಪ್ಪ ಇಟ್ಬಿಟ್ಟು ನನ್ನ ಮೇವ್ ಹೊಡೀತು. ಮೇವೆಲ್ಲ ಯಾರು ಕಟ್ ಮಾಡ್ಕೊಂಡು ಬರ್ತಾರೆ ಜಮೀನಿನಿಂದ? ಆಳುಗಳು, ಸಪ್ರೇಟ್ ಆಳುಗಳು. ಇದು ಅದು ನಾವು ಮಾಡೋಕ್ಕಾಗಲ್ಲ, ಇದು ಅದು ಎಲ್ಲ ರಿಸ್ಕ್ ಆಗ್ಬಿಡುತ್ತೆ. ಹೌದು, ಈಗಲೇ ತುಂಬ ಕೆಲಸ, ತುಂಬ ಈಗಲೇ ಕೆಲಸ, ಇದೇ ರಿಸ್ಕು. ಅದ್ರೊಳಗೆ ಅದು ಎತ್ತಿ ಆಟೋಕ್ ಮಡ್ಗಿ ನಾವು ಕೂದಿ ಆಗಲ್ಲ, ನನ್ ಗದ್ದನೆ ತುಳಿಲ್ಲ ರೀ. ದಿನ ಬರ್ತಾರ ಆಳುಗಳು ಮೇವೆ ಕಟ್ ಮಾಡ್ಕೊಂಡ್ ಬರ? 3 ದಿನಕ್ಕೆ ಒಂದ್ಸರಿ ತರಿಸ್ತೀವಿ, 7 ದಿನಕ್ಕೆ 3 ದಿನಕ್ಕೆ ಹಿಂಗೆ ತರಿಸ್ತೀವಿ. ಮತ್ತೆ ನೀರಿಗೆ ಬೋರ್ವೆಲ್ ಎಷ್ಟು ಹಾಕೊಂಡಿದ್ದೀರಿ? ಅಲ್ಲಿ ಅಪ್ಪರ ಗದ್ದೆ ಹತ್ರ 2 ಐತೆ ಬೋರ್ವೆಲ್, ಸಾಕಾಗುತ್ತೆ. ಇಲ್ಲಿ 1 ಐತೆ ಪಾರ್ ಹಸುಗ್ ಮಾತ್ರ. ಜಮೀನ್ ಹತ್ರ 2 ಇದೆ, 2 ಐತೆ ಸಾಕಾಯ್ತದೆ. ಅಲ್ಲಿ ಜಮೀನಲ್ಲಿ ಈಗ ಏನೇನು ಬೆಳೀತಾ ಇದ್ದೀರಾ? 1 ಸೂಪರ್ಮೆನ್ಸ್ ಅದು ಉಲ್ಲಾಕೊಂಡಿದ್ವಿ ಡೈರಿ ಇದು. ಇನ್ನು 1.5 ಅಳ್ಜೋಳದ ಹಾಕೊಂಡಿವಿ ಸಿಪ್ಟು. 3 ತಿಂಗಳಿಗೆ ಒಂದು ಬೆಳೆ ಐತೆ, 20 ಕುಂಟೆ ಈ ಥರ ಹಾಕೋದು. 3 ಬ್ಯಾಚ್ ಮಾಡ್ಕೋತೀವಿ. ಮತ್ತೆ ನಿಮಗೆ ಮನೆಗೆ ಅಕ್ಕಿ ಅದೆಲ್ಲ ನೀವು ಬೆಳೆಯೋದಿಲ್ಲ? ಇಲ್ಲ, ಬೆಳೆಯಲ್ಲ, ಎಲ್ಲ ಕೊಂಡು ತರೋದು. ಈ ನಮ್ಮ ಯಜಮಾನ್ರ ಕಡೆ ಅವ್ರ ಗದ್ದೆನ ಬೇರೆಯವ್ರಿಗೆ ಕೊಟ್ಬಿಟ್ಟಿವಿ. ಅವರು ದೇವ್ರ ಮಾಡಕ್ಕೆ, ಈಗ ನಮ್ಮ ಹಳ್ಳಿ ಕಡೆ ದೇವ್ರ ಮಾಡಕ್ಕೆ ಏನ್ಬಿಟ್ಟು ಈ ಸಂಜೆ ಇಡೆ ಅಂತ ಮಾಡಬೇಕು, ಅದಕ್ಕೆ ಏನ್ಬಿಟ್ಟು ಭತ್ತ ಕೊಡ್ತಾರೆ. ಇನ್ನು ಮಿಕ್ಕದ್ದು ಗುತ್ತಿಗೆ ದುಡ್ಡೆಲ್ಲ ಕೊಡ್ತಾರಲ್ಲ, ಅದಕ್ಕೆ ಒಂದೇ ಸತಿ ಬ್ಯಾಗ್ ತಂದು ಮಡಿಕೋದು ಅಕ್ಕಿ. ಬೇರೆ ತರಕಾರಿ ಅದೆಲ್ಲ

ವಿಸಿ ಫಾರಂ ಕೃಷಿ ಮೇಳ 2022 ಡಿಸೆಂಬರ್ 2 ಮತ್ತು 3 ಅಂದರೆ ಶುಕ್ರವಾರ ಮತ್ತು ಶನಿವಾರಗಳಂದು ಬೆಳಗ್ಗೆ 9 ಗಂಟೆಯಿಂದ